ತಗಂದ ಬಿಡ್ಸ್ಕೊಂತ ಹೋದ್ರೆ ಮತ್ತೆ ಹಿಂದಂದ ಮತ್ತೆ ಹೊಡೆಯದ. ಹಂಗಾಗಿ ಮಳೆಗಾಲದಾಗ ಪೇಚಾಟ ಬಹಳ ಆಗಕತ್ತೆ, ಒಣಗ್ಸೋದು ಮಾಡೋದು, ಹಂಗಾಗಿ ಬೇಡ ಅಂತ ಅದನ್ನ ಬಿಟ್ಟು ಮೆಕ್ಕೆಜೋಳ ಹಾಕಿದ್ರು ಸರ್. ಹತ್ತಿ ಬಿಟ್ಟು ಮೆಕ್ಕೆಜೋಳಕ್ಕೆ ಬಂದಿದ್ರಿ. ಈಗ ಯಾವ್ದು ಲಾಭ ಅಂತೀರಿ, ಹತ್ತಿ ಲಾಭನ ಮೆಕ್ಕೆಜೋಳ ಲಾಭ? ಮೆಕ್ಕೆಜೋಳ ತೆಗೆದು ಮತ್ತೊಂದು ಪೀಕ್ ಮಾಡ್ತಾವ್ ಸರ್. ಈಗ ಅದು ಹತ್ತಿ ಒಂದೇ ಬೆಳೆ, ಈಗ ಅಷ್ಟ ಲಾಭ ಇದ್ರ ಎರಡು ಬೆಳೆ ಮಾಡಿದ್ರೆ ಬಂದ್ಬಿಡ್ತದಲ್ಲ, ಆಳಿಂದ ಖರ್ಚು ಕಡಿಮೆ. ಹಂಗಾಗಿ ಮೆಕ್ಕೆಜೋಳ ತೆಗೆದು ಮತ್ತೆ ಮೆಕ್ಕೆಜೋಳ ಹಾಕ್ಬಹುದು, ಬೇಡ ಸೂರ್ಪಾನ ಹಾಕ್ತವಿ. ಅವು ನಾಲ್ಕನೇ ಕ್ವಿಂಟಲ್ ಐದು ಕ್ವಿಂಟಲ್ ಸೂರ್ಪಾನ ಬರ್ತೈತಿ ಎಕರೆಕ. ಮತ್ತೆ ಎರಡು ಬೆಳೆದು ಮೆಕ್ಕೆಜೋಳದ ಸೂರ್ಪಾನದ್ದು ಅಂದ್ರೆ ಮತ್ತೆ ಹತ್ತಿ ವಷ್ಟು ಇಳುವರಿನ ಬರ್ತೈತಿ. ಹಂಗಾಗಿ ಆಳಿಂದ ಖರ್ಚು ಕಡಿಮೆ ಆಕತಿಲ್ಲ ಅಂದ ಹತ್ತಿ ಬೆಳೆಯೋದು ಬಿಟ್ಟು. ಜೊತೆ ಕಬ್ಬು ಹಾಕಿದ್ರೆ? ಕಬ್ಬು ಐತ್ ಸರ್, ಒಂದೂವರೆ ಎಕರೆ ಐತ್ ಸರ್ ಈ ವರ್ಷ ಹಾಕಿವಿ. ಕಬ್ಬು ಎಲ್ಲಿ ಕೊಡ್ತೀರಿ? ಕಬ್ಬು ಯಾವ ಮುಂಡ್ರಿಗೆ ಐತರ, ಸಂಗೂರ್ ಐತಿ, ಇತ್ತ ದುಗ್ಗತಿ ಐತಿ. ನಮಗೆ ಯಾವ ಅವಾಗ ಕಪ್ಪನ ದೌಡ್ ಪರ್ಮಿಟ್ ಕೊಡ್ತಾರ ಆ ಫ್ಯಾಕ್ಟ್ರಿಗೆ ಕಳಿಸ್ತೀರಿ. ಕಬ್ಬಿನಲ್ಲಿ ಏನಾರ ಸಮಸ್ಯೆ ಇದೆಯಾ? ಕಬ್ಬಿನಲ್ಲಿ ಈಗ ಸದ್ಯ ಯಾವ ಸಮಸ್ಯೆ ಇಲ್ಲ ಸರ್. ಇನ್ನೇನು ನೀರಿನ ಸಮಸ್ಯೆ ಒಂದಾಗ ಬ್ಯಾಸಿಗೆಯಾಗ, ಅದನ್ನು ಬಿಟ್ಟರೆ ಏನು ಯಾವ ಸಮಸ್ಯೆನೂ ಇಲ್ಲ. ಈಗ ಕಬ್ಬು ಸಸಿ ಇರಬೇಕಾದ್ರೆ ಕೆಲವು ರೋಗಗಳು ಮತ್ತೆ ಕೀಟಗಳು ಬಾಧೆ ಇರುತ್ತೆ ಕೆಲವು ಕಡೆ, ಆ ತರದೇನು ಕಂಡು ಬರಲ್ಲ ನಿಮ್ ಕಡೆ? ನಮ್ಗ ನಾವ್ ಹಾಕಿನ ಮೇಲಂತೂ ನಮ್ ಕಬ್ಬಿಗೆ ಯಾವ ರೋಗ ತಾಕಿಲ್ಲ ಸರ್. ಈ ಕಬ್ಬು ಯಾವ ತಳಿ ಹಾಕ್ತಿರ್ತಾವ? ನಾವು ಬಿಳೆ ಕಬ್ಬು ಅಂತೇಳಿ ಹಾಕಿವಿ ಸರ್, ಕೆಂಪು ಕಬ್ಬು ಈ ವರ್ಷ ಹಾಕಿರೋದು. ಇಳುವರಿ ಚೆನ್ನಾಗಿ ಬರುತ್ತಾ? ಅದು ಎಷ್ಟು ಬರುತ್ತೆ ಎಕರೆಗೆ? ಅದು 80-100 ಟನ್ ತನಕ ಬಂದ ಸರ. ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆಕವು, ಯಾಕಂದ್ರೆ ಬ್ಯಾಸಿಗೆಯಾಗ ನೀರು ಕಡಿಮೆ ಆಕತಲ್ರಿ, ಹಂಗಾಗಿ ಇಳುವರಿ ಕಡಿಮೆ ಆಕವ್ರಿ. 50-60-70 ಟನ್ ತನಕ ಅಂತರ ಬರ್ತದೆ ಸರ್. ಈಗ ಜೋಳದಲ್ಲಿ ತಾವೇನಾರ ಅಕಡಿ ಹಾಕೊಂಡಿದ್ದೀರಾ, ಹಾಕ್ತೀರಾ ಏನಾದ್ರು? ಹಿಂದೆ ಸರ್ ಅದು ಆಗ್ಲೇ ಹೇಳಿದ್ರಲ್ಲ, ಹಂಗ ಕುಸಿಬಿ ಕಡ್ಲಿ ಇವನ್ನೆಲ್ಲ ಮಾಡ್ತಿದ್ರು ನಮ್ಮ ಅಪ್ಪರ ಕಾಲದಾಗ. ಈಗೆಲ್ಲ ಜ್ವಾಳನ ಇಲ್ಲ ಸರ್, ಜ್ವಾಳನ ಬಿತ್ತದ್ ಬಿಟ್ಬಿಟ್ಟವ್ ನಾವು, ಅದನ್ನ ಕೊಯ್ಯಾರು ಮಾಡಾರು ಇಲ್ಲ ಅಂದ. ಈ ದಿನದಾಗ ಒಂದಿಟ್ ಹೈಬ್ರಿಡ್ ಹಾಕೊಂಡ್ರೆ ಉಣ್ಣಕ್ ಒಂದೆಂಟು ಚೀಲ ಕಬ ಅವನ್ನ ಊಟ ಮಾಡ್ಕೊಂತ ಹೋಗೋದು. ಈಗೆಲ್ಲ ಅವಾಗಿನ ಜೋಳ ಯಾರು ಬಿತ್ತದೂ ಇಲ್ಲ ಬೆಳೆಯೋದಿಲ್ರಿ. ಮತ್ತೆ ಊಟಕ್ಕೆ? ಊಟಕ್ಕೆ ಇದ ಐತಲ್ಲ ಸರ್ ಬಳ್ಳಾರಿ ಜೋಳ, ಅದಷ್ಟು ಬೆಳ್ಕತೀರಿ? ಹಾ ಬೆಳಿತೀವಿ ಸರ್, ವರ್ಷ ಊಟ ಹಾಕೊಂತೀವಿ. ಅವ ಊಟಕ್ಕೆ ಚಲೋ ಹಾಕವ ಅವನ್ನ ಊಟ ಮಾಡೋದು. ಈಗ ಅದನ್ನ ಈ ಜೋಳನೇ ಆ ಜೋಳ ಎರಡು ಬೇರೆ ಬೇರೆ ಬೆಳ್ಕೋತೀರಿ ಬೇರೆ ಬೇರೆ ಭೂಮಿನಲ್ಲಿ? ಹ್ಞೂನ್ರಿ, ಬೇರೆ ಬೇರೆ ಏನ್ರಿ. ಅದನ್ನ ಆ ಜೋಳನು ಹಾಕ್ತಾರ್ರಿ ಮೇಲ್ ಹೊಲ್ದನು ಹಾಕಾರ ಸ್ವಲ್ಪ ಸ್ವಲ್ಪ. ಅವಾಗ ನಂಗೆ 10 ಎಕರೆ 15 ಎಕರೆ 100 ಚೀಲ 200 ಚೀಲ ಗಂಟ್ಲೆ ಯಾರಲ್ರಿ ಬೆಳೆಯೋರು, ಎಲ್ಲ 8 ಚೀಲ 10 ಚೀಲ ಸೈ. ಈಗ ಕಳೆದ ವರ್ಷ ಏನ್ ಮಾಡಿದ್ರು ಅಂದ್ರೆ ಅಜ್ಜಪ್ಪನವ್ರೆ, ಈ ಮೆಕ್ಕೆಜೋಳದ ಜೊತೆಗೆ ಒಂದೆರಡೆರಡು ಸಾಲು ಬಿಳಿಜೋಳನು ಬೆಳ್ಕೊಂಡ್ರು. ಮಳೆ ಸಮಸ್ಯೆ ಏನಾಗ್ಬಿಡುತ್ತೆ ಏನೋ ಅಂತ ಹೇಳಿ ಆ ಸಮಯದಲ್ಲಿ ಏನಾಗೋಯ್ತು ಅಂದ್ರೆ ಮೆಕ್ಕೆಜೋಳ ಕೈ ಕೊಟ್ಬಿಡ್ತು, ಬಿಳಿಜೋಳನೇ ಚೆನ್ನಾಗಿ ಬಂದ್ಬಿಡ್ತಾವ. ಆ ಒಂದು ಮಿಶ್ರ ಬೆಳೆ ಪದ್ಧತಿ ನಮ್ಮಲ್ಲಿ ಯಾರು ಮಾಡಲ್ಲ ಸರ್, ಮಾಡಿಲ್ಲ ಇಲ್ಲಿ ತನಕ. ನೀವ್ ಯಾಕೆ ಪ್ರಯೋಗ ಮಾಡಬಾರ್ದು ಸರ್? ಅದೇ ಪ್ರಯೋಗ ಮಾಡಿ ನೀ ನೋಡ್ರಪ್ಪ ಹಿಂಗ್ ಮಾಡಿ ನೋಡ್ರಿ ಇದು ಲಾಭ ಇದೆ ಅಂತ. ಈಗ ನಾಳೆ ಗ್ವಾಂಜೋಳ ತಿನ್ನಿ ಮುರಿಯೋದೊಂದಂತ ಸರ್, ಆಮ್ಯಾಕ ಈ ಜೋಳ ಕೊಯ್ಯೋದೊಂದಂತ. ಆಳಿಂದೊಂದು ಕಷ್ಟ, ಈಗ ಎಕರೆ ಗಂಟ್ಲೆ ಗುತ್ತಿಗೆ ಕೊಡ್ತಾರ, ಆಮ್ಯಾಕ ಮಿಷಿನ್ ಇಲ್ಲೇ ಕೊಯ್ಸ ಅಂತ ಬರ್ತತಿ. ಅವಾಗೆಲ್ಲ ಅವು ಮಿಶ್ರ ಬೆಳೆ ಸರಿ ಹೋಗೋದಲ್ಲ ರೈತರಿಗೆ, ಎಲ್ಲ ಲೇಬರ್ ಹೆಚ್ಚಿಗೆ ಇದ್ದಾಗ ಸಬ್ ಸಪ್ರೇಟ್ ಅವನ್ನ ಕೊಯ್ಯೋದು ಒಕ್ಕಲ್ ಮಾಡೋದು ಮಾಡಬಹುದು, ಇದು ಒಂದು ಪ್ರಾಬ್ಲಮ್. ಹಂಗಾಗಿ ಸುಮ್ನೆ ಯಾವ ಆಕಡೆನೇ ಬೇಡ ಏನು ಬೇಡ ಅನ್ನೋದ್ರೆ ಒಂದೇ ಬಿತ್ತದು. ಹಂಗ ಮಿಷಿನ್ ಇಲ್ಲೇ ಕೊಯ್ಸೋದು, ಜೋಳ ತಗೊಂಬಂದ್ ಹಂಗ ಮಾರೋದು. ಸರಿ, ಇದ್ರ ಜೊತೆಗೆ ನೀರಿನ ವ್ಯವಸ್ಥೆ ಎಲ್ಲ ಹೇಗ್ ಮಾಡ್ಕೊಂಡಿದ್ರಿ? ನೀರ್ ಬೋರ್ ಹಾಕ್ಸೇವ್ ಸರ್, ಎರಡು ಬೋರ್ ಅದಾವ, ಒಂದ್ ಹೊಳೆ ಪಂಪ್ ಸೆಟ್ ಐತಿ. ನೀರಿನ ಹೊಳೆ ನೀರ್ ಇರುತ್ತಾ? ಹೊಳೆ ನೀರು ಡ್ರಾಪ್ ಅದಾವ ಸರ್, ಈಗ ಡ್ರಾಪ್ ಇನ್ನೊಂದ್ 2 ತಿಂಗಳ ಮಟ ಇರ್ತದ ಸರ್ ನೀರು. ಅಲ್ಲಿಗೆ ನೀರ್ ಹಾಕಾವ್, ಅಲ್ಲಿಗೆ ಬಳ್ಳುಳ್ಳಿ ಹಿಂಗಾರಿ ಗಾಂಜಾಳ ಪಾಂಜಾಳ ಹಾಕಿದವೆಲ್ಲ ಬರ್ತಾವ. ಆಮ್ಯಾಗ ಸ್ವಲ್ಪ ಸ್ವಲ್ಪ ಕಬ್ಬು ಪಬ್ಬು ಏನರ ಸಣ್ಣ ತರಕಾರಿ ಪರಕಾರಿ ಇದ್ದವಕ ಈಗ ಬೋರಿನ ನೀರುಗಳಿದ್ದಾರ, ಬೋರಿನ ನೀರು ಇಲ್ಲಿ ಬದುಕಿಸಂತ. ಈಗ ನೀವು ನಿಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಮತ್ತೆ ನೀರಿನ ಪರೀಕ್ಷೆ ಏನಾದ್ರು ಮಾಡಿಸಿದ್ರ ಸರ್? ಏನ ನಾವು ನೀರಿಂದ ಜಮೀನಿಂದ ಏನು ಪರೀಕ್ಷೆ ಮಾಡಿಸಿಲ್ಲ. ನಮಗೆಲ್ಲ ನೀರಿಗಿರೋ ಏನು ಬೆಳೆಗೆ ಯಾವ ತೊಂದರೆ ಆಗಿಲ್ಲ, ಚಲೋ ಇಳುವರಿ ಚಲೋ ಬರ್ತಾವ. ಈಗ ಇಡೀ ನಿಮ್ಮ ಕೃಷಿ ವ್ಯವಸ್ಥೆಗೆ ಅಂದ್ರೆ ಈಗೇನ್ ಬೆಳಿತಿದ್ರಲ್ಲ ಕಬ್ಬು ಭತ್ತ ಜೋಳ ಎಲ್ಲ ಬೆಳಿತಿದ್ರಲ್ಲ, ಇದಕ್ಕೆ ಸಗಣಿ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಹಾಕ್ತಿರೋ ಬರೀ ರಾಸಾಯನಿಕ ಅಷ್ಟೇನಾ? ಇಲ್ಲ ಸರ್, ನಮ್ಮ ಮನೆಯಾಗ ದನ ಅದಾವ ಸರ್, 4-5 ಎಮ್ಮೆ 2 ಎತ್ತು ಅದಾವು, ಟ್ರ್ಯಾಕ್ಟರ್ನೂ ಐತಿ. ಅದು ಬಂದದ್ದು ಒಂದು 17 ಟೇಪ್ ಗೊಬ್ಬರನ ವರ್ಷ ಒಟ್ಟಿನಂತ ಸ್ವಲ್ಪ ಸ್ವಲ್ಪ ಹೊಲಕ್ಕೆ ಹಾಕ್ತವಿ. ಮತ್ತೆ ಅದಿಷ್ಟು ಗೊಬ್ಬರಕ್ಕನ ಈಗ ಬೆಳೆ ಬರೋದಲ್ಲ ಸರ್, ಯಾಕಂದ್ರೆ ವರ್ಷ ನೀರು ಆಡಿ ಆಡಿ ಆಡಿ ಆಡಿ ಭೂಮಿ ಸಪ್ಪೆ ಆಗಿಬಿಟ್ಟವು. ಇವು ಕಾಂಪ್ಲೆಕ್ಸ್ ಗೊಬ್ಬರ ಇಲ್ದಾನ ಯಾವ ಬೆಳೆನೂ ಕೈ ಸಿಗೋದಿಲ್ಲ ಸರ್. ಇದ್ರ ಜೊತೆಗೆ ಬೇರೆ ಮಣ್ಣು ತಗೊಂಬಂದು ಹಾಕ್ತಾರೆ ಹೊಲಕ್ಕೆ, ಹೊಸ ಮಣ್ಣು ಫಲವತ್ತಾಗ್ಲಿ ಅಂತ ಹೇಳ್ಬಿಟ್ಟು, ಆತರ ಏನಾರು ಮಾಡ್ತೀರಾ? ಹಾಕ್ತಾ ಸರ, ನಮ್ಮಲ್ಲಿ ಯಾವ ಹತ್ತಿರದ ಕೆರೆ ಕಟ್ಟಿ ಇಲ್ಲ. ಕೆರೆ ಕಟ್ಟಿ ಇದ್ರ ಎಷ್ಟು ಬೇಕಷ್ಟು ಮಣ್ಣು ಹೀರಿಕೊಂಡ್ರೆ ಯಾ ಕಾಂಪ್ಲೆಕ್ಸ್ ಗೊಬ್ಬರನು ಬೇಡ. ಈಗ ನಮಗೆ ಕೆರೆನೇ ಎಲ್ಲ ಸುತ್ತ ಅಂದ್ರೆ ಒಂದು 15-20 ಕಿಲೋಮೀಟರ್ ಹೋಗ್ಬೇಕು ನಾವು ಕೆರೆ ಮಣ್ಣಿಗೆ ಹೋಗ್ಬೇಕಾದ್ರೆ. ಈಗ ಅಷ್ಟು ದೂರದಿಂದ ತಂದು ಹೇರಕ್ಕಾಗೋದಿಲ್ಲ. ಹಂಗಾಗಿ ನಾವು ತಿಪ್ಪಿ ಗೊಬ್ಬರ ಎಷ್ಟು ಕಕ್ಕತ್ತೆ ಅಷ್ಟು ಹೇರ್ಕೊಳೋದು, ಉಳಿಕಿದ್ದ ಕಾಂಪ್ಲೆಕ್ಸ್ ಗೊಬ್ಬರದ ಮೇಲೆ ಬೆಳೆಯೋದು. ಒಟ್ಟಾರೆಯಾಗಿ ಕಾಲಕ್ಕೆ ತಕ್ಕಂಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ಅಜ್ಜಪ್ಪನವ್ರೆ. ಮತ್ತೆ ಕಾಲಕ್ಕೆ ತಕ್ಕ ಹೋಗ್ಲಿದ್ರೆ ನಡೆಯೋದಲ್ಲ ಸರ್. ಮೈ ಮೇಲೆ ಬಂದ್ರೆ ನಾವ್ ತಂಗಿ ಬಿತ್ತಬೇಕು, ಸಲಿಕೆ ತಗೋಬೇಕು. ಸರಿ ಅಜ್ಜಪ್ಪನವ್ರ, ಈಗ ಕೃಷಿ ಚಟುವಟಿಕೆ ಜೊತೆಗೆ ಹವ್ಯಾಸವಾಗಿ ತಾವೇನಾರು ಊರಿನಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಕೊಂಡು ಏನಾರು ಮಾಡ್ತಿದ್ರೆ ಹೇಗೆ ಮಾಡ್ತೇವೆ ಸರ್? ನಾನು ನನ್ನ 22ನೇ ವರ್ಷ ವಯಸ್ಸಿನಾಗಿದ್ದಾಗ ಒಂದು ಮಾರುತಿ ಯುವಕ ಮಂಡ ಅಂತೇಳಿ ಒಂದು ಸಂಘ ಇತ್ತು ಸರ್. ಆ ಸಂಘಕ್ಕೆ ಸೇರ್ಕೊಂಡೆ ನಾನು. ಅಲ್ಲಿಂದ ಈಗ ನನಗೆ 48 ವರ್ಷ. ಈಗ ಅದೇ ಸಂಘದಾಗ ನಾವು ಅದಾವ ಸರ್. ಒಂದು 40-45 ಜನ ಇತ್ತು ಸರ್ ಮೊದ್ಲ. ಈಗ ಸ್ವಲ್ಪ ಮಂದಿ ಕಡಿಮೆ ಆಗೈತಿ, ಒಂದು 30-35 ಜನ ಅದಾವೆ. ಈಗ ಅಲ್ಲಿಂದ ಇಲ್ಲಿವರೆಗಿನ ನಾವು ಹಂಗ ಒಂದು 35 ಮಂದಿ ಒಂದೊಂದು ಮೊದಲು ಒಂದೊಂದು 100 ರೂಪಾಯಿ ಸೇರ್ ಅಂತ ಕಟ್ತಿದ್ವಿ. ಅದನ್ನ ತಿಂಗಳ ನಮ್ಮ ಸದಸ್ಯರ ಮೇಲನ ಒಂದ್ 100 ನೀನು ಇಷ್ಟು ದೇಣಿಗೆ ಹೆಚ್ಚಿಗೆ ಹಾಕಿ ಕೊಡ್ಬೇಕಪ್ಪ ಮುಂದಿನ ತಿಂಗಳಿಗೆ ಅಂತ ಮಾಡಿದ್ದಿದ್ವಿ. ಆ ಪ್ರಕಾರ ಮುಂದಿನ ತಿಂಗಳ ಒಂದು ಅಮಾಸಿಗೆ ನಾವು ಒಂದು ದಿನ ಕಾಯಂ ಮಾಡ್ಕೊಂಡಿದ್ವಿ ಸರ್. ಅಮಾಸಿಗೊಮ್ಮೆ ಇವತ್ತಿನ ಅಮಾಸಿಗೆ ಹೋದ್ರೆ ಮುಂದಿನ ಅಮಾಸಿಗೆ ಒಂದು 100 ಹೋದ್ರೆ ಅವನು ಒಂದು 3-4 ಅದಕ್ಕೆ ಹೆಚ್ಚಿಗೆ ಹಾಕಿ ತಗೊಂಬಂದು ಕೊಟ್ಟರು. ಮತ್ತೆ ಅದನ್ನ ಒಟ್ಟು ಜಮ ಮಾಡಿ ಮತ್ತೆ ಹಂಗ ಕೊಟ್ಕಂತ ವರ್ಷಕ್ಕೆ ಒಂದು 40,000-50,000 ಮಾಡ್ತಿದ್ವಿ. ಇದು ಯಾವಾಗ? ಸುಮಾರು 25-30 ವರ್ಷದ ಹಿಂದೆ. ಹೌದು ಸರ್. ಅವಾಗ್ಲೇನೆ ಈ ವ್ಯವಸ್ಥೆ ಮಾಡ್ಕೊಂಡಿದ್ರಿ ನೀವು? ಈ ವ್ಯವಸ್ಥೆ ಅಲ್ಲಿಂದ ವ್ಯವಸ್ಥೆ ಹೆಂಗಾಯ್ತು ಈಗಲಿವರೆಗೂ ಹಂಗಾಯ್ತು ಸರ್. ಅಂದ್ರೆ ಬಡ್ಡಿ ಇಷ್ಟೇ ಕೊಡಬೇಕು ಅಂತ ನೀವು ಇರ್ಲಿಲ್ಲ ಸರ್? ಹಂಗ ಬಡ್ಡಿ ಅಂತ ಏನಿಲ್ಲ ಸರ್. ಒಟ್ಟು 100 ಇಷ್ಟು ನೀನು ಹೆಚ್ಚಿಗೆ ದೇಣಿಗೆನಪ್ಪ ದೇವಸ್ಥಾನಕ್ಕ ಕೊಡ್ಬೇಕು ಅಂತ ಹಂಗ ಕೊಡ್ತಿದ್ವಿ. ಆ ಪ್ರಕಾರ ತಂದು ಕೊಡ್ತಿದ್ರು. ಅಂದ್ರೆ ಆ ದುಡ್ಡು ಅವನ ಕಷ್ಟ ಸುಖಕ್ಕೆ ಆಗ್ತಿತ್ತು. ಆಗ್ತಿತ್ತು. ಈ ಕಡೆ ದೇವಸ್ಥಾನನು ಒಳ್ಳೇದಾಯ್ತು. ಒಳ್ಳೇದಾಯ್ತು ಸರ್. ಆ ದುಡ್ಡು ಜಮಾ ಮಾಡ್ಕೊಂಡು ಮತ್ತ ವರ್ಷ ಒಂದೊಂದು 10,000-15,000 ರೂಪಾಯಿ ಬಾಂಡೆ ಸಮಾನ ಅಂತ ತಂದ್ವಿ. ಏನೇನ ಬಾಂಡೆ? ಬಾಂಡೆ ಲಗ್ನ ಮದುವೆಗಳು ಮಾಡೋ ಅಂತ ಅಡಿಗೆ ಸಾಮಾನುಗಳು, ಪಾತ್ರೆಗಳು ಅವನ್ನ ನಾವು ಮತ್ತೆ ಊರಾಗ ಏನ್ರ ಕಾರ್ಯಕ್ರಮ ಮಾಡಾರ ಬಾಂಡೆ ಬಾಡಿಗೆ ಅಂತ ಹೋಯ್ತಿದ್ರು. ಆ ಬಾಡಿಗೆ ರೊಕ್ಕನ ಜಮಾ ಹಾಕತ್ತು. ಆಮ್ಯಾಕ ಒಂದು ನೇಗ್ಲಿ ಅಂತ ಮಾಡಿದ್ವಿ, ಸ್ಪೇ ಪಂಪ್ ಎಣ್ಣೆ ಹೊಡಿಯವು ಅವನ್ನ ಇಟ್ಟಿದ್ವಿ, ಗ್ಯಾಸ್ಗಳು ಇಟ್ಟಿದ್ವಿ. ಇವನ್ನೆಲ್ಲವನ್ನೂ ಬಾಡಿಗೆ ಕೊಡ್ತಿದ್ವಿ ನಾವು ರೈತರಿಗೆ. ಅವಾಗ ಊರಾಗ ಯಾರೋ ಇರ್ತಿದ್ದಲ್ರಿ, ಅವ ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂತ ಅದು ವರ್ಷಕ್ಕ ಅಮೌಂಟ್ ಜಾಸ್ತಿ ಹಾಕ್ಯಂತ ಹೋತ. ಅದ ಅಮೌಂಟ್ನಾಗನ ದೇವಸ್ಥಾನದ ಎಲ್ಲ ಜೀರ್ಣೋದ್ಧಾರ ಮಾಡಿಸ್ಕೊಂತ ಬಂದ್ವಿ. ಈಗೆಲ್ಲ ಮ್ಯಾಲ ದೇವಸ್ಥಾನದ ಇದನ್ನ ಮಾಡಿಸಿದ್ವಿ, ಮೂರ್ತಿ ಪಾರ್ತಿ. ಆಮ್ಯಾಗ ನೆಲಕ್ಕೆ ಎಲ್ಲ ಗೋಡೆಗೆ ಟೈಲ್ಸ್, ಸುತ್ತವ್ರದ್ದು ಎಲ್ಲ ಕಾಂಪೌಂಡ್ ಎಲ್ಲ ಕಾಂಕ್ರೀಟ್. ಈ ತರ ಎಲ್ಲ ಸಂಘದ ಸದಸ್ಯರ ದೇಣಿಗೆ ಎಲ್ಲ ಏನಲ್ಲ ಸರ್. ಮತ್ತೆ ಅದಕ್ಕೆ ಈಗಲೂ ತಿಂಗಳ ತಿಂಗಳ ಕಟ್ಟೋ ಪದ್ಧತಿ ಇದೆಯಾ? ಐತೆ ಸರ್. ಇನ್ನು ವರ್ಷಕ್ಕೊಂದ್ಸರಿ 200 ರೂಪಾಯಿ ಸೇರ್ ಅಂತ ಕಟ್ಟವ್ ಸರ್. ಅದರ ರೊಕ್ಕ ಹಂಗ ಸದಸ್ಯರ ಮೇಲೆ ಕೊಟ್ಟು ಬೆಳೆಸ್ಕೊಂತ ದೇವಸ್ಥಾನ ಬೆಳೆಸ್ಕೊಂತ ಹೋಗೋದು. ಏನರ ನಮಗೆ ಭಜನೆ ಸಾಮಾನುಗಳು ಬೇಕಾದ. ಈಗ ಎಷ್ಟಿದೆ ಫಂಡ್ ನಿಮ್ಮ ದೇವಸ್ಥಾನದ ಕಮಿಟಿ ನಿಮ್ಮ ಯುವಕ ಸಂಘದಲ್ಲಿ? ಈಗ ಸದ್ಯ ಒಂದು 40,000 ಐತೆ ಸರ್. ಮತ್ತೆ ಮೊನ್ನೆ ಗಣೇಶ ಚೌತಿಗೆ ಹೋಗೋದು, ಅದಕ್ಕೆ ಇದಕ್ಕೆ ಖರ್ಚು ಮಾಡಿದ್ವಿ. ಮತ್ತೆ ಉಳಿದ ಅಮೌಂಟ್ ಮತ್ತೆ ಹಂಗ ಬೆಳೆಸ್ಕೊಂತ ಹೊಂಟವಿ. ಹೋದ್ನೆ ವರ್ಷ ಎಲ್ಲ ಒಟ್ಟು ಗುಡಿ ಕೆಲಸ ಮಾಡಿಸಿದ್ವಿ, ಒಂದು 1.5 ಲಕ್ಷ ರೂಪಾಯಿ ಇದ್ದ. ಈಗ ಸರಿ, ನಿಮ್ಮ ಸದಸ್ಯರಿಗೇನೆ ನೀವು ಹಣ ಕೊಡ್ಬೇಕಾದ್ರೆ ಈಗ ಯಾರಾದ್ರೂ ಒಂದ್ 2-3 ಜನ ಒಟ್ಟಿಗೆ ನನಗ್ ಬೇಕು ನನಗ್ ಬೇಕು ಅಂತಂದ್ರೆ ನೀವ್ ಹೇಗೆ ಅವ್ರನ್ನ ಆಯ್ಕೆ ಮಾಡ್ಕೊಂಡು? 10,000 ಆಯ್ತು ಸರ್. ಅದ್ರಾಗ 20 ಸದಸ್ಯರು ಬೇಕು ಅಂತ ಹೆಸರು ಬರ್ಸಿರ್ತಾರ. ಆ 10,000 ಒಟ್ಟಿಗೆ ಎಷ್ಟಿಟ್ಟು ಬರ್ತೈತಿ ಅಷ್ಟಿಟ್ಟು ಕೊಡೋದ್ರಿ. ಅದು ಹಂಗ ಹಂಚ್ಬಿಡ್ತೀರಾ? ಈಗ ತೀರಾ ಅಗತ್ಯವಾಗಿ ಏನೋ ಕಾಯಿಲೆ ಕಸಲ ಐತಪ್ಪ ಅವ್ನಿಗೆ. ಸದಸ್ಯ ನಾನು ಸದಸ್ಯ ಅದನ್ನಪ್ಪ, ನಾನು ಸೇರ್ಕಟ್ಟೇನಿ, ನನಗೆ ಬೇಕು, ಹಿಂಗ ಜಗಳ ಬರ್ತಾವ್ರಿ. ಹಂಗಾಗಿ ಅದ್ರಾಗ ಎಷ್ಟು ಮಂದಿ ಬೇಕು ಅಂತಾರ ಅಷ್ಟು ಮಂದಿಗಿನ ಅದು ರೊಕ್ಕದಾಗ ಸವರಿಸಿ ಹಂಚಿಬಿಡೋದು. ಅವಶ್ಯ ಯಾರಿಗೆ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಎಲ್ಲರೂ ಹೇಳಿದ್ರೆ ಕೊಡೋದ್ರಿ. ಅದು ಇಲ್ಲ ಅಂದ್ರೆ ಎಲ್ಲರಿಗೆ ಎಷ್ಟು ಬರೋದು ಅಷ್ಟನ್ನ ಕಡ್ಡಾಯವಾಗಿ ಕೊಡ್ಲೇಬೇಕು. ಈಗ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಯಾರನ್ನಾರ ಸಂಬಳ ಕೊಟ್ಟು ಇಟ್ಕೊಂಡಿದ್ರೆ ಅಥವಾ ನೀವೇ ಮೇಂಟೈನ್ ಮಾಡ್ತೀರಾ? ಒಬ್ಬ ಅಧ್ಯಕ್ಷರು ಒಬ್ಬ ಕಾರ್ಯದರ್ಶಿ ಅಂತ ಮಾಡ್ಕೊಂತ ವರ್ಷಕ್ಕೊಬ್ಬೊಬ್ಬರನ್ನ ಅವರ ನಡ್ಸ್ಕೊಂತ ಹೋಗ್ತಾರೆ. ವರ್ಷ ವರ್ಷ ಚೇಂಜ್ ಆಗ್ತಾರ? ವರ್ಷ ವರ್ಷ ಚೇಂಜ್ ಇರ್ತಾರ. ಅದೇ ಹಂಗ ಯಾರೋ ಒಬ್ರು ನೋಡ್ಕೊಂಡು ಹೋಗ್ಬೋದಲ್ಲ. ಸದಸ್ಯರು ಬಹಳ ಇರ್ತಾರಲ್ರಿ, ಎಲ್ಲರಿಗಿನ ಅವಕಾಶ ಕೊಡ್ಬೇಕು ದೇವಸ್ಥಾನದೊಳಗ ಕಮಿಟಿ ಅಂದಾಗ. ಈಗ ಎಲ್ಲರೂ ಒಂದೊಂದು ವರ್ಷ ಜವಾಬ್ದಾರಿ ಇದ್ರೆ ಅವರು ಸ್ವಲ್ಪ ಮುಂದೆ ಬರ್ತಾರ, ಅವ್ರಿಗೆ ಗೊತ್ತಾಕತಿ ಏನು ಅನ್ನೋದು. ಈಗ ನಾವೆಲ್ಲರೂ ಅನ್ಯಜ್ಜಿಕಟ್ಟಿಟ್ರಿ ರೈತರು, ಏನು ಗೊತ್ತಿರೋದಲ್ಲ. ಅವನಿಗೆ ಒಂದು ಏನರ ಹುದ್ದೆ ಕೊಟ್ಟರೆ ಅವನು ಸ್ವಲ್ಪ ಹೊರಗಡೆಗೆ ಹೋಗೋ ಅಂತದ್ದು ಏನರ ಬರ್ತತಿ, ಅವನಿಗೆ ಸ್ವಲ್ಪ ನಾಲೆಜ್ ಸಿಗ್ತತಿ. ಆ ಉದ್ದೇಶ ಕೊಟ್ಟು ವರ್ಷಕ್ಕೊಂದು ಸರಿ ಬಾಡಿ ಚೇಂಜ್ ಮಾಡ್ಕೊಂತ ನಾವು ಬರೋದ್ರಿ. ನಾವು ಅವನಿಗೂ ಸಂಘ ಸಂಸ್ಥೆ ಅನುಭವಗಳು ಬರಬೇಕು, ಮತ್ತೆ ಕಷ್ಟ ಸುಖನೂ ಗೊತ್ತಾಗಬೇಕು, ಜವಾಬ್ದಾರಿ ವಹಿಸಿಕೊಂಡಾಗ ಏನೇನು ಸಮಸ್ಯೆ ಬರುತ್ತೆ ಅನ್ನೋದು ಅಲ್ವಾ. ಹೌದು ಸರ್, ಹಂಗಾಗಿ ನಾವು ವರ್ಷನ ಅವ್ರನ್ನ ಬದಲಿ ಮಾಡ್ಕೊಂತ ಬಂದವರು. ಸರ್, ಈಗ ಹಾಗಾದ್ರೆ ನಿಮ್ಮ ತಂಡದವರು ಒಂದು ಭಜನೆ ಹಾಡ್ಬೋದಾ, ಹಾಡ್ತೀರಾ? ಶರಣ ಬಂದಿರುವೆ ಪ್ರಭುವೆ, ಶರಣ ಬಂದಿರುವೆ ದ್ವಾರೆ, ಶರಣ ಬಂದಿರುವೆ ಅಜ್ಜಪ್ಪನವರೇ, ನೀವು ತತ್ವ ಪದ ಮತ್ತು ಭಜನೆ ಪದಗಳನ್ನು ತುಂಬಾ ಚೆನ್ನಾಗಿ ಹಾಡ್ತೀರಿ. ಆದ್ರೆ ಈ ಬೇರೆ ಬೇರೆ ಊರುಗಳಲ್ಲಿ ಜಾತ್ರೆ ಸಮಾರಂಭಗಳು ಪೂಜಾದಿಗಳೇನಾರ ದೇವಸ್ಥಾನಗಳಲ್ಲಿ ನಡೆದ್ರೆ ಅಲ್ಲಿಗೂ ಹೋಗಿ ಏನಾರ ಹಾಡ್ತೀರಾ ನಿಮ್ಮ ತಂಡಗಳನ್ನ ಕರ್ಕೊಂಡು ಹೋಗಿ? ಏನೋ ನಮಗೆ ಅಗ್ದಿ ಅತ್ಯಂತ ಇದ್ದವ ಸರ, ಹಿಂಗ ಮಠ ಇರ್ಲಿಕ್ಕೆ ಅಂತ ಹಿಂದೆ ಅದ್ದರದ್ದ ಕಾಯಂ ಬರ್ತಿದ್ವಿ ನಾವು. ಈಗ ಸ್ವಲ್ಪ ದಿವಸ ಬಂದಿಲ್ಲ ಅಷ್ಟೇ. ಅಂದ್ರೆ ಎಲ್ಲವಕ್ಕೂ ಹೋಗಕ್ಕಾಗಲ್ಲ ಸರ್. ನಾವು ಎಲ್ಲರೂ ರೈತರ ಮಕ್ಕಳು, ನಮ್ಮ ಎಲ್ಲ ಹೊಲ ಮನೆ ಬದುಕಿರ್ತ ಒಂದು ಯಾವಾಗ ಏನೋ ಯಾವ್ದಾಗ ಒಂದ್ ಹೋಗವ್ರಿ, ಆಗ್ಲಲ್ಲ ಎಲ್ಲವಕ್ಕೂ ಹೋಗಕ್ಕಾಗಲ್ಲ ಸರ್ ನಮಗೆ. ಈಗ ಸರಿ, ಈಗ ನಿಮ್ಮೂರ್ನಲ್ಲಿ ಸ್ವಲ್ಪ ಈಗೆಲ್ಲ ವಯಸ್ಸಾದವರೆಲ್ಲ ಸೇರ್ಕೊಂಡಿದ್ರೆ ನೀವು ಇದ್ರಲ್ಲಿ, ಈಗ ಹುಡುಗರನ್ನ ಏನಾರ ತಯಾರು ಮಾಡ್ತಿದ್ರ ಈ ತರದ ಒಂದು ತಂಡಕ್ಕೆ ಸೇರಿಸ್ಕೊಂಡು? ಈಗಿನ ಇತ್ತಿತ್ತಿನ ಹುಡುಗರು ಯಾವ ಬರಕ ತಯಾರಲ್ಲ ಸರ್. ನಾವ ಹಿಂದೆ ಏನು ಅದಾವಿಲ್ಲ ಅವರಷ್ಟ. ಈಗಿನ ಹುಡುಗರು ಯಾವ ಇಂತ ಕಲೆಗ ಮುಂದೆ ಬರಕ ಯಾರು ತಯಾರಲ್ರಿ. ಈಗ ನಾವಿರೋ ಮಟ್ಟ ಅಷ್ಟ ರೀ ಇದೆ ಭಜನೆ ಅಂದ್ರೆ. ಈಗ ನಾವು ಹೋದ್ವಿ ಅಂದ್ರೆ ಭಜನೆ ಎಲ್ಲ ಮುಣುಕ್ತಾವ್ರಿ. ಇವು ಹಾಗಾಗಿದೆ ಪರಿಸ್ಥಿತಿ, ಹಾಗಾಗಿದೆ ರೀ. ಎಲ್ಲ ಟಿವಿ ಮುಂದಿರ್ತಾರೆ ಈಗಿನ ಯುವಕರು, ಯಾರು ಬರೋದಲ್ರಿ ಭಜನೆ ಭಜನೆ ಅಂದ್ರೆ. ಹೆಂಗ ಸರ? ಹೆಂಗ ಸರ್? ಅವ್ರು ಮೊದಲನ ಟಿವಿ ಅಲ್ರಿ ಅವ್ರು. ಅವ್ರು ಊರಾಗ ಏನ್ರಿ ದೇವ್ರ ಕಾರ್ಯಾತ್ರನು ಬರೋದಿಲ್ಲ ಅವರು. ಎಲ್ಲ ಟಿವಿ ಮುಂದೆ ಇರೋದ್ರಿ ಈಗ. ಸರಿ ಅಜ್ಜಪ್ಪನವ್ರೆ, ಇದುವರೆಗೆ ನಿಮ್ಮ ಈ ಭಜನೆ ತಂಡ ಪರಿಚಯ ಮಾಡಿಕೊಟ್ಟು ಮತ್ತೆ ಹಾಡಿ ಮತ್ತೆ ನಿಮ್ಮ ಕೃಷಿ ಅನುಭವಗಳನ್ನ ಸಹ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಬ್ಬು ಜೋಳ ಹೂವಿನ ಬೇಸಾಯ ಈ ಕುರಿತು ಹರಿಹರ ತಾಲೂಕು ಮನಕೂರು ಗ್ರಾಮದ ಅಜ್ಜಪ್ಪ ರಾಮಪ್ಪ ಹೊಸ್ಮನಿ ಅವರೊಡನೆ ಮಾತುಕತೆ ಕೇಳಿದಿರಿ. ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಹೆಚ್ಎನ್ ಸುಬ್ರಹ್ಮಣ್ಯ. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ನಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಆಕಾಶವಾಣಿ ಭದ್ರಾವತಿ, ಸಮಯ 6:12. ಆಕಾಶವಾಣಿ ಭದ್ರಾವತಿ ನಿಲಯದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ, 6:51 ಭಾವಗೀತೆಗಳು, 7:00 AIR ನೆಕ್ಸ್ಟ್ ಪ್ರೋಗ್ರಾಂ ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ವಿಷಯ ನನ್ನ ಕನಸಿನ ಭಾರತ. ಭಾಗವಹಿಸುತ್ತಾರೆ ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 7:45 AIR ನೆಕ್ಸ್ಟ್ ಪ್ರೋಗ್ರಾಂ ಮುಂದುವರಿಯುತ್ತದೆ.